ಸಬಲತೆಯನ್ನು ಹೊಂದಬಹುದು. ಹೌದು ಸರ್, ಹೌದು, ಸಬಲತೆಯನ್ನು ಹೊಂದಬಹುದು, ಮಣ್ಣಿನ ರಕ್ಷಣೆ ಆಗುತ್ತ. ಆಮೇಲೆ ತೊಗರಿ ಸಾಲಲ್ಲಿ ಚೆಂಡು ಹೂ, ಪುಂಡಿ ಮತ್ತು ಜೋಳ ಅಂದ್ರೆ ತೊಗರಿ ಸಾಲಲ್ಲಿ ಬರ್ತಾವ ಇವು. ಎದಕ್ಕಂದ್ರೆ ತೊಗರಿ ಸಾಲಲ್ಲಿ ಅವು ಬೇರೆ ಬೇರೆ ಅನೇಕ ಲಾಭಗಳಾಗ್ತಾವ, ಜೋಳ ಅಕ್ಕಿ ಕುದಿಯೋದೆಲ್ಲ. ಸೊ ಇದಕ್ಕೇನದ ಬೆಳೆ ವೈವಿಧ್ಯತೆ ಅಂತ ಕರಿತೀವಿ. ಅಂದ್ರೆ ಒಂದು ಬೆಳೆ ಜೊತೆಗೆ ಒಂದು 6 ತಿಂಗಳಿಗೆ ಫಲ ಕೊಡುವಂತದ್ದು ಅಥವಾ ಫಸಲನ್ನ ಕಟಾವು ಮಾಡಲಿಕ್ಕೆ ಆದ್ರೆ ಒಂದು 2 ತಿಂಗಳಿಗೆ 3 ತಿಂಗಳಿಗೆ ಬರುವುದನ್ನು ಮಾಡುವುದು ಬಹಳಷ್ಟು ಉತ್ತಮ. ಹೌದು ಸರ್. ಈಗ ಇಷ್ಟೊಂದು ಬೆಳೆಗಳನ್ನ ಸೇರಿಸಿ ಬೆಳೆಯುವುದರಿಂದ ರೈತನಿಗೆ ಯಾವ ರೀತಿಯ ಲಾಭಗಳು ಅಂತ? ರೈತರಿಗೆ ಒಂದು ಲಾಭ, ನೀವು ಹೇಳದಂಗ ಆರ್ಥಿಕವಾಗಿ ಸಬಲರಾಗ್ತೀವಿ. 6 ತಿಂಗಳು ಕಾಯೋ ಬದಲು 3 ತಿಂಗಳಿಗೆ ಬೆಳೆ ಬಂದ. ಇನ್ನೂ ಒಂದು ಲಾಭ ಏನಾಗುತ್ತೆ, ಈಗ ತೊಗರಿ 6 ತಿಂಗಳು ಬೆಳೆ ಸಾಲ ಕಲಿಯಕ್ಕೆ 3 ತಿಂಗಳು ಬೇಕು ಸರ್. ಹತ್ತಿ ಇರ್ಬೋದು, ಕಬ್ಬು ಇರ್ಬೋದು, ಎಲ್ಲ ಆ ಸಾಲ ಕಲಿಯುವವರೆಗೆ ಏನಾಗುತ್ತೆ, ಮಣ್ಣು ರಕ್ಷಣೆ ಆಗೋದು ಕಷ್ಟ ಆಗುತ್ತೆ. ಸೊ ಈ ಹೆಸರು ಉದ್ದು ನವಣಿ ಬೆಳೆದಾಗ ಮಣ್ಣಿನ ರಕ್ಷಣೆ ಒಂದೇದಾಗುತ್ತೆ, ಎರಡನೇದು ಕೀಟಬಾಧೆ ಕಂಟ್ರೋಲ್ ಕೀಟಗಳನ್ನು ಕಂಟ್ರೋಲ್ ಮಾಡೋದು ನಮಗೆ ಸಹಾಯ ಮಾಡ್ತಾವ. ಈಗ ನಾವು ಹೇಳಿದ ತೊಗರಿ ಒಳಗೆ ಜೋಳ ಹಾಕ್ತಿವಿ, ಜೋಳ ಹಾಕಿದಾಗ ಏನಾಗುತ್ತದೆ, ಅಕ್ಕಿಗಳು ಜೋಳ ತಿಲ್ಲಕ್ ಬಂದ ಕೂತಾಗ ತೊಗರಿಗೆ ಬರಂತ ಹಕ್ಕಿಗಳನ್ನು ತಿಂತಾವ. ಅದೇ ರೀತಿ ಕಡ್ಲಿ ಒಳಗೆ ಸೂರ್ಯಪಾನ ಹಾಕಿದಾಗ ಸೂರ್ಯಕಾಂತಿ ತಿಲ್ಲಕ್ ಬಂದಾಗ ಕಡ್ಲಿಗೆ ಬರಂತ ಹುಳುಗಳು ತಿಲ್ಲಕ್ ಶುರು ಮಾಡ್ತಾವ. ಅದೇ ರೀತಿ ಗಜ್ರಿ ಉಳ್ಳಾಗಡ್ಡಿ ಒಂದಕ್ಕೊಂದು ಪೂರಕ ಬೆಳೆಗಳು. ಸೊ ಗಜ್ರಿಗೆ ಬರಂತ ರೋಗ ಉಳ್ಳಾಗಡ್ಡಿ ವಾಸನೆ ಬರಲ್ಲ, ಉಳ್ಳಾಗಡ್ಡಿ ಬರಂತ ರೋಗಗಳು ಗಜ್ರಿ ವಾಸನೆ ಬರಂಗಿಲ್ಲ. ಸೊ ಹಿಂಗಾಗಿ ಏನಾಗ್ತದೆ, ಈ ಬೆಳೆ ವೈವಿಧ್ಯತೆ ಇರೋದ್ರಿಂದ ರೈತರಿಗಾಗಿ ಒಂದು ಆರ್ಥಿಕವಾಗಿ ಸಬಲತೆ, ಎರಡನೇದು ಏನದಂದ್ರೆ ಕೀಟಗಳ ನಿರ್ವಹಣೆ, ರೋಗ ನಿರ್ವಹಣೆ ಮತ್ತು ಮಣ್ಣಿನ ರಕ್ಷಣೆ. ಅಂದ್ರೆ ರೋಗ ಪೀಡೆಯನ್ನು ಕೂಡ ತಡಿಲಿಕ್ಕೆ ಸಾಧ್ಯ ಇದೆ ಈ ಬೆಳೆಗಳಿಗೆ ಬರುವಂತದ್ದು ಅಂತ ಅಲ್ವಾ? ಇತ್ತೀಚಿನ ದಿನಗಳಲ್ಲಿ ರೋಗ ಪೀಡೆಗಳಿಂದಾಗಿ ಈ ರೀತಿಯ ಈ ಬಹು ರೂಪದಲ್ಲಿ ಕಂಡು ಬರುವಂತಹ ರೋಗಗಳಿಂದಾಗಿ ಸಾಕಷ್ಟು ಹಾನಿಯನ್ನು ಸಂಭವಿಸಿದನ್ನು ಕಾಣ್ತಾ ಇದೆ. ಈಗ ನೀವು ಮಾತಾಡುವಾಗ ಒಂದು ಮಾತನ್ನು ಹೇಳಿದ್ರೆ ಮಣ್ಣು ರಕ್ಷಣೆ ಅಂತ, ಅದಕ್ಕೆ ಯಾಕೆ ಅಷ್ಟು ಮಹತ್ವ ಅಂತ? ಮಣ್ಣಿನ ರಕ್ಷಣೆ ಯಾಕೆ ಬೇಕಾಗ್ತದೆ? ಒಂದು ಮಣ್ಣಂದ್ರೆ ನಾವೆಲ್ಲರೂ ಅಂತ ಜೀವ ಇರಲ್ಲ ಅಂತ, ಬಟ್ ಆದ್ರೆ ಒಂದು ಚಮಚ ನೀವು ಮಣ್ಣು ತಗೊಂಡಾಗ ಕೋಟ್ಯಾನ ಗಟ್ಟಲೆ ಸೂಕ್ಷ್ಮ ಜೀವಿ ಅದರಲ್ಲಿ ಅದಾವ. ಅಂದ್ರೆ ಮಣ್ಣು ಜೀವ ಇದ್ದಂತ. ಸೊ ಅದಕ್ಕೆ ನಾವು ಮನುಷ್ಯ ಹೇಳ್ತೀವಿ, ಮನುಷ್ಯ ಸತ್ರ ಮಣ್ಣಿಗೆ, ಮಣ್ಣು ಸತ್ರ ಎಲ್ಲಿಗೆ ಅಂತೇಳಿ ಪ್ರಶ್ನೆ ಬರುತ್ತೆ. ಹೌದಾ? ಅದಕ್ಕೆ ಏನದ, ಈ ಮಣ್ಣಿನ ಜೀವ ಯಾಕೆ ಉಳಿಸಬೇಕಂತಂದ್ರೆ, ಒಂದು ಅದರಲ್ಲಿ ಸೂಕ್ಷ್ಮಾಣುಜೀವಿ ಹೆಚ್ಚಿಗಾಗಂಗ್ ನೋಡ್ಕೋಬೇಕು ನಾವು. ಆ ಸೂಕ್ಷ್ಮಾಣುಜೀವಿ ಹೆಚ್ಚಿಗಾಗಬೇಕಾದ್ರೆ ಮತ್ತೆ ನಾವು ಆಕಳ ಸಗಣಿ ಗಂಜಲ ಇವೆಲ್ಲ ಹಾಕಿದಾಗ ಹೆಚ್ಚಿಗಾಗುತ್ತೆ. ಮಣ್ಣು ಉಳಿದ್ರೆ ಮಾತ್ರ ಬೆಳೆ ಉಳಿತದೆ, ಇಲ್ಲ ಸೂಕ್ಷ್ಮಾಣುಜೀವಿ ಇರಲಿ ಅಂದ್ರೆ ಬೆಳೆ ಆಗಂಗಿಲ್ಲ. ಸೊ ಹಾಗಾಗಿ ನಮ್ಮ ಮಣ್ಣ ರಕ್ಷಣೆ ಬಹಳ ಅತಿ ಮುಖ್ಯವಾಗ್ತದೆ. ಅಂದ್ರೆ ರೈತರು ಮಣ್ಣಿನ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕು ಮತ್ತೆ ಆ ರಕ್ಷಣಾ ಕ್ರಮಗಳನ್ನು ಅನುಸರಿಸಬೇಕು ಅಂತ ತಾವು ಹೇಳಿದ್ರು. ಈಗ ನೀವು ಹೇಳಿದ್ರೆ ಈ ಮಣ್ಣಿನ ರಕ್ಷಣೆ ಹೇಗೆಲ್ಲ ಮಾಡಿಕೊಳ್ಬಹುದು ಅಂತ, ಹಣ್ಣಿನ ಗಿಡ ಹಚ್ಚುವುದರಿಂದ ರೈತನಿಗೆ ಏನಾದ್ರೂ ಲಾಭ ಆಗ್ತದೆ? ಒಂದು ಇವತ್ತಿನ ದಿವಸ ಅನೇಕ ಆರೋಗ್ಯ ಸಮಸ್ಯೆಗಳು ನಾವು ಕಾಣಿಸ್ತಾ ಇದೀವಿ. ಅದರಲ್ಲಿ ಏನಾಗ್ತದೆ, ಒಂದು ಹಣ್ಣುಗಳು ಮಾರಾಟ ಮಾಡಿ ಹಣ ಗಳಿಸಬಹುದು. ಇನ್ನ ಒಂದೇನಾಗ್ತದೆ, ಹಣ್ಣುಗಳಿರೋದ್ರಿಂದ ಹಕ್ಕಿಗಳು ಮತ್ತು ಜೇನುಹುಳುಗಳು ಹೊಲಕ್ಕೆ ಹೆಚ್ಚಿಗೆ ಬರ್ಲಿಕ್ಕೆ ಶುರು ಆಗ್ತಾವ. ಆ ಹಕ್ಕಿಗಳು ಇರೋದ್ರಿಂದ ಏನಾಗ್ತದೆ, ನಮ್ಮ ಹುಳುಗಳು ಕಂಟ್ರೋಲ್ ಆಗ್ತಾವ. ಜೇನುಹುಳ ಬರೋದ್ರಿಂದ ಇನ್ನೇನಾಗ್ತದೆ, ಅದು ಪರಾಗಸ್ಪರ್ಶವಾಗಿ ಇಳುವರಿ ಹೆಚ್ಚಿಗೆ ಆಗ್ತದೆ. ಸೊ ಒಂದು ವರ್ಷ ಪೂರ್ತಿ ಆದಾಯ ಸಿಗುವಂತದ್ದು, ವರ್ಷ ಪೂರ್ತಿ ಹೂವು ಸಿಗಂಗ್ ಹೊಲದಾಗ ಜಮೀನಲ್ಲಿ ಇರೋಗಾಗಿ ಜೇನುಹುಳಗ ಆಹಾರ ಆಗಿ ಜೇನುಹುಳ ಬೆಚ್ಚಿಗೆ ಸೇರಕ್ಕೆ ಶುರು ಮಾಡ್ತಾವ. ಈಗ ನೀವು ಹೇಳಿದ್ರೆ ಹಣ್ಣಿನ ಗಿಡ ಹಚ್ಚುವುದರಿಂದ ಈ ರೀತಿಯ ಲಾಭಗಳಿವೆ ಅಂತ, ಈ ಜೇನುಹುಳುಗಳಿಗೆ ಆಹಾರ ಕೂಡ ನಮ್ಮ ಈ ಹೊಲದಲ್ಲಿ ಸಿಗುತ್ತದೆ ಅಂತ ಅಲ್ವಾ? ಉದಾಹರಣೆಗೆ ಈಗ ಒಂದು ತೊಗರಿಯಲ್ಲಿ ಅಥವಾ ಸೂರ್ಯಕಾಂತಿಯಲ್ಲಿ ಇಂಥದ್ರಲ್ಲೆಲ್ಲ ಹೇಗೆ ಅಂತ? ಸರ್, 1 ಎಕರೆಯಲ್ಲಿ 1 ಜೇನುಗೂಡು ಇತ್ತು ಅಂದ್ರೆ ಬೇರೆ ಬೇರೆ ಬೆಳೆಯಲ್ಲಿ ಇಳುವರಿ ಎಷ್ಟೆಷ್ಟು ಹೆಚ್ಚಿಗಾಗಿದೆ ಒಂದು ಸ್ಟಡಿ ಇದೆ. ತೊಗರಿಯಲ್ಲಿ 10% ಇಳುವರಿ ಹೆಚ್ಚಿಗಾಗ್ತದೆ. 1 ಎಕರೆಯಲ್ಲಿ 4 ಚೀಲ ಬೆಳಿತೀವಿ ತೊಗರಿ ಅಂದ್ರೆ 4.5 ಹೆಚ್ಚಿಗಾಗ್ತದೆ. ಅಂದ್ರೆ ಸೂರ್ಯಕಾಂತಿಯಲ್ಲಿ 8 ಚೀಲ ಬೆಳಿತೀವಿ ಅಂದ್ರೆ 10 ಚೀಲ ಆಗ್ತದೆ, 25% ಇಳುವರಿ ಹೆಚ್ಚಿಗಾಗ್ತದೆ. ಅದೇ ರೀತಿ ನೀವು ಸೌತೆಕಾಯಿ ಮತ್ತೆ ತರಕಾರಿಗಳಲ್ಲಿ 100 ಗೆ 100 ಇಳುವರಿ ಹೆಚ್ಚಿಗಾಗುವಂತದ್ದು ಸಂಭವ ಇದೆ. ಅಂದ್ರೆ ನೀವು ಹೇಳೋ ಪ್ರಕಾರ ಒಂದು ಜೇನುಗೂಡು ಇರುವುದು ಒಳ್ಳೇದಂತ? 1 ಎಕರೆಗೆ 1 ಜೇನುಗೂಡು ಇದ್ರೆ ಬಹಳ ಚಲೋ, ಅದಕ್ಕೆ ಹೆಚ್ಚಿಗಿದ್ರೆ ಇನ್ನೂ ಚಲೋ. ಆಮೇಲೆ ಜೇನುಳ ಒಂದು ಭೂಮಿ ಮೇಲೆ ಹೋದ್ರು ಅಂದ್ರೆ ನೆಕ್ಸ್ಟ್ 4ನೇ ವರ್ಷಕ್ಕೆ ಮನುಷ್ಯ ನಿರ್ನಾಮ ಆಗ್ತಾನೆ ಅಂತೇಳಿ ಐನ್ಸ್ಟೀನ್ ಎಂಬ ವಿಜ್ಞಾನಿ ಹೇಳು ಹೋಗಿದ್ದಾರೆ. ಅಂದ್ರೆ ಜೇನಿಗೆ ಅಷ್ಟು ಮಹತ್ವ ಇದೆ. ಅಷ್ಟು ಮಹತ್ವ ಇದೆ ಅಂದ್ರೆ ರೈತರು ಬಹಳ ಗಮನಿಸಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಸಮಗ್ರ ಕೃಷಿಯಲ್ಲಿ ಒಂದು ಜೇನು ಪೆಟ್ಟಿಗೆಯನ್ನ ಇಟ್ಟುಕೊಳ್ಳಬೇಕು, ಇಂತ ಒಂದು ಲಾಭಗಳೆಲ್ಲ ಆಗ್ತವಂತ. ಜೇನು ಪೆಟ್ಟಿಗೆ ಇಡೋದು ಒಂದು ಸರ್, ಜೇನು ಪೆಟ್ಟಿಗೆ ಜೊತೆಗೆ ಗಿಡಗಳೇ ಇದ್ದು ಅಂದ್ರೆ ಆಟೋಮೆಟಿಕ್ ಜೇನು ನಿಸರ್ಗದಲ್ಲೇ ಬಂದ್ಬಿಡ್ತಾವ. ಜೇನು ಪೆಟ್ಟಿಗೆ ಇಟ್ಟಾಗ ಬಹಳ ಸಲ ಅಂದ್ರೆ ಬೆಳವಣಿಗೆಷ್ಟು ರೈತರು ಸಕ್ಸಸ್ ಆಗಿದ್ದಾರೆ, ಬಟ್ ಆ ಹೆಚ್ಚಿನ ಜನರಿಗೆ ಖರೀದಿ ಮಾಡಿ ಇಡೋದು ಕಷ್ಟ ಆಗ್ತದೆ. ಅಂದ್ರೆ ನಿಸರ್ಗದತ್ತವಾಗಿ ಬರುವಂತಹ ಜೇನು ಹುಳುಗಳು ಒಂದು ಕಡೆ ಆದ್ರೆ ನಾವು ಕೃತವಾಗಿ ಒಂದು ಪೆಟ್ಟಿಗೆ ಇಟ್ಟು ಮಾಡೋದು ಇನ್ನೊಂದು ಅಲ್ವಾ? ಈಗ ಹೈನುಗಾರಿಕೆ ಬಗ್ಗೆ ಬಂದಾಗ, ಹೈನುಗಾರಿಕೆ ಅಂದ್ರೆ ಹೇಗೆ ಯಾವ ರೀತಿಯಲ್ಲಿ ಅಂತ? ಸರ್, ಹೈನುಗಾರಿಕೆ ಅಂದ್ರೆ ಈ ಒಂದು ಸಣ್ಣ ರೈತರು ಏನದಂದ್ರೆ ತಮ್ಗೆ ಅವಶ್ಯಕತೆ ಮತ್ತು ಸೌಲಭ್ಯ ಏನಿರುತ್ತೆ ಆ ರೀತಿ 1-2 ಪಶು ಇಟ್ಕೊಂಡು ಆಕಳು ಇರ್ಬೋದು ಎಮ್ಮೆ ಇರ್ಬೋದು ಅವುಗಳನ್ನ ಸಾಕಿ ಅದರಿಂದ ಹಾಲು ಹಿಂಡಿ ಹಾಲು ಮಾರಬಹುದು. ಅದ್ರ ಜೊತೆಗೆ ಹಾಲಿನ ಉತ್ಪನ್ನಗಳಾದ ತುಪ್ಪ ಮೊಸರು ಆಮೇಲೆ ಮಜ್ಜಿಗೆ ಆಮೇಲೆ ಇದು ಪೇಡ ಕವ ಇಂಥವ್ ಮಾಡಿನೂ ಮಾರಬಹುದು.

ಕಲಾವಿದರಿಂದ ಆಲಿಸಿ ಇನ್ನೊಂದು ಭಜನೆ ಪದ. ಮನ ನದಿಯಾರೋ ದಾಟಲ್ಲ, ಮನ ನದಿಯಾರೋ ದಾಟಲ್ಲ, ಮನ ನದಿಯಾರೋ ದಾಟಲ್ಲ, ಮನ ನದಿಯಾರೋ ದಾಟಲ್ಲ. ಪವನೆ ಬಲ್ಲ ಮನ ನದಿ ಯಾರು ಇದುವರೆಗೂ ಹನುಮಂತ ಬಾಯಿ ಮತ್ತು ಸಂಗಡಿಗರಿಂದ ಭಜನೆ ಪದಗಳನ್ನು ಕೇಳಿದ್ರಿ. ಈಗ ಇನ್ನೊಮ್ಮೆ ಕೇಳೋಣ ನಿತ್ಯ ಮೇಘ ಸಂದೇಶ.